ಆಕಾಶವಾಣಿ ಮಂಗಳೂರು, ಸಮಯ 6:50 ಹಾಗೂ 45 ಸೆಕೆಂಡುಗಳು. ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಅಡಿಕೆ ಮತ್ತು ತೆಂಗು ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಚಿನ್ ಯುಎಸ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಡಾಕ್ಟರ್ ಸಚಿನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತೆಂಗು ಮತ್ತು ಅಡಿಕೆ ಇವು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಮುಖವಾದಂತಹ ಆರ್ಥಿಕ ಬೆಳೆಗಳು ಅಂತ ಹೇಳಬೇಕು. ಇವುಗಳಲ್ಲಿಯೂ ಕೂಡ ಸಾಕಷ್ಟು ಕೀಟಗಳು ಹಾನಿ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ತೆಂಗಿನ ಬೆಳೆ ಆಗ್ಬೋದು ಅಥವಾ ಅಡಿಕೆ ಬೆಳೆ ಆಗ್ಬೋದು, ಇವುಗಳಲ್ಲಿಯೂ ಕೂಡ ಸಾಕಷ್ಟು ಕೀಟಗಳು ಹಾನಿಯನ್ನು ಉಂಟು ಮಾಡ್ತವೆ ಅಂತ ಹೇಳಿ. ಪ್ರಮುಖವಾದಂತಹ ಕೀಟಗಳು ಯಾವ್ಯಾವು ಹಾಗೂ ಇವುಗಳ ಒಂದು ಹಾನಿಯ ಲಕ್ಷಣಗಳನ್ನು ರೈತರು ಹೇಗೆ ಗುರುತಿಸಬಹುದು ಮತ್ತು ಸಮಗ್ರ ನಿರ್ವಹಣಾ ಕ್ರಮವನ್ನು ಹೇಗೆ ಅನುಸರಿಸಬೇಕು, ಈ ವಿಚಾರವಾಗಿ ನಾವು ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ತೆಂಗಿನ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಯಾವ್ಯಾವು? ನಮಸ್ಕಾರ. ಇವತ್ತಿನ ದಿವಸ ನಾವೊಂದು ತೆಂಗಿನ, ನೀವು ಆವಾಗಲೇ ಹೇಳಿದ ಹಾಗೆ ಪ್ರಮುಖವಾದ ಒಂದು ಆರ್ಥಿಕ ಬೆಳೆ ಆಗಿದೆ ನಮ್ಮ ಕರಾವಳಿಯಲ್ಲಿ, ಅದಾಗಿರ್ಬೋದು ಇಲ್ಲ ದೇಶದ ಬೇರೆ ಬೇರೆ ಭಾಗಗಳಾಗಿರ್ಬೋದು. ಇವುಗಳಲ್ಲಿ ಮುಖ್ಯವಾಗಿ ನಾವಂತ ಹೇಳಿದ್ರೆ ವರ್ಷವಿಡೀ ನಮಗೆ ಕಾಣಸಿಗುವಂಥ ಕೀಟಗಳು ಯಾವುದೆಲ್ಲ ಅಂದರೆ, ಒಂದು ಕಪ್ಪು ಕುರುವಾಯಿ, ಇದು ಕುರುವಾಯಿ ದುಂಬಿ ಅಂತ ಕರೀತಾರೆ, ರೈನೋಸರಸ್ ಬೀಟಲ್ ಅಂತಲೂ ಕರೀತಾರೆ ಇದನ್ನು. ಇನ್ನೊಂದು ಬಂದು ಕೆಂಪು ಮೂತಿ ಹುಳು. ಇವುಗಳು ಬಹಳಷ್ಟು ಹಾನಿಗೆ ಮಾಡ್ತಿರುವಂಥ ಎರಡು ಕೀಟಗಳಾಗಿದೆ. ಇದನ್ನು ನಾವು ರೈತರಿಂದನೂ ಕೂಡ ಬಹಳಷ್ಟು ಕಂಪ್ಲೇಂಟ್ಗಳೇನಿದೆ ಬರ್ತಾ ಇರುವಂಥವು. ಇವುಗಳನ್ನ ನಾವು ಏನಿದೆ, ಯಾವುದೇ ಒಂದು ಕೀಟ ಅಥವಾ ರೋಗ ಆಗಿರಲಿ, ನಾವು ಅದರ ಹತೋಟಿ ಮಾಡಲಿಕ್ಕೆ ಮೊದಲು ನಾವು ಅದು ಯಾವ ರೀತಿ ಲಕ್ಷಣ ಹಾನಿ ಲಕ್ಷಣ ಇರುತ್ತೆ, ಅದು ಎಲ್ಲಿ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಈಗ ಕುರುವಯ್ಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಸಾಮಾನ್ಯವಾಗಿ ಇವು ಬಾಧಿಸುವಂತಹದ್ದು ಈ ತೆಂಗಿನ ಬೆಳೆಯಲ್ಲಿ. ಇದರ ಒಂದು ಬಾಧೆಯ ಲಕ್ಷಣಗಳು ಯಾವ ರೀತಿ ಇರ್ತವೆ ಮತ್ತು ಯಾವ ಹಂತದಲ್ಲಿ ಯಾವ ಭಾಗವನ್ನು ಇವು ಬಾಧಿಸ್ತವೆ, ಈ ವಿಚಾರವಾಗಿ ಹೇಳಿ. ಒಂದು ಉತ್ತಮ ಪ್ರಶ್ನೆ ಸರ್. ಇವುಗಳು ಸಾಮಾನ್ಯವಾಗಿ ನಾವೀಗ ಎಲ್ಲಾ ಕೀಟಗಳಿಗೂ ನೋಡಿದ್ರು ಕೂಡ ಕುರುವಾಯಲ್ಲಿ ಒಂದು ಸ್ವಲ್ಪ ಬೇರೆ ತರಹದ ಹಾನಿಯಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಮರಿಯ ಹಂತಗಳು ಯಾವುದೇ ರೀತಿಯ ಹಾನಿಗಳನ್ನ ಮಾಡುವುದಿಲ್ಲ. ಇದರಲ್ಲಿ ಹಾನಿ ಮಾಡುವ ಹಂತಗಳು ಬಂದು ಪ್ರೌಢ ಕೀಟಗಳು, ಅದು ಪ್ರೌಢ ಹೆಣ್ಣು ಕೀಟಗಳು, ದುಂಬಿ ಆಗಿರ್ಬೋದು. ಇದರ ಮರಿ ಹುಳುಗಳು ಏನಂತ ಹೇಳಿದ್ರೆ, ನಮ್ಮ ಗೊಬ್ಬರದ ಗುಂಡಿ ಆಗಿರ್ಬೋದು, ಇಲ್ಲ ಯಾವುದೇ ರೀತಿಯಾದಂಥ ಕೊಳಿತಿರುವಂಥ ವಸ್ತುಗಳನ್ನ ನಾವು ತೋಟದಲ್ಲಿ ರಾಶಿ ಹಾಕಿದ್ರು ಕೂಡ ಅಂತ ಕಡೆಯಲ್ಲಿ ಇವುಗಳ ಬೆಳವಣಿಗೆ ಆಗುತ್ತೆ. ಮೊಟ್ಟೆಯಿಂದ ಹಿಡಿದು ಅವುಗಳು ಕೋಶಾವಸ್ಥೆಗೆ ಹೋಗೋ ತನಕನೂ ಯಾವುದೇ ರೀತಿಯ ಹಾನಿಯನ್ನು ಮಾಡುವುದಿಲ್ಲ. ನೀವು ಸಾಮಾನ್ಯವಾಗಿ ಗೊಬ್ಬರದ ಗುಂಡಿಯಲ್ಲಿ ಒಂದು ನೋಡಿರ್ಬೋದು, ಬಿಳಿ ಬಣ್ಣದ ಒಂದು ಬೊಣ್ಣೆ ಹುಳು ಅಂತ ಏನು ಕರಿತೀವಿ, ಅವುಗಳು ಈ ಕುರುವಾಯಿಯ ಮರಿ ಹಂತದ ಹುಳುಗಳು. ಇವುಗಳಿಂದ ಯಾವುದೇ ಹಾನಿ ಇರಲ್ಲ. ಇವುಗಳು ಪ್ರೌಢ ಕೀಟ ಆದ ನಂತರ ಏನು ಮಾಡ್ತಾವ ಅಂತ ಹೇಳಿದ್ರೆ, ಈ ಚಿಗುರು ಭಾಗ ಏನಿರುತ್ತೆ ನಮ್ಮ ತೆಂಗಿನ ಮರದಲ್ಲಿ, ಬಹಳಷ್ಟು ಚಿಗುರು ಇರುವಂತ ಸುಳಿ ಏನಿದೆಯಲ್ಲ, ಸಾಫ್ಟ್ ಅಂದ್ರೆ ಮೃದುವಾಗಿರುವಂತಹ ಭಾಗ, ಸುಳಿ ಆಗಿರ್ಬೋದು ಅಥವಾ ಹೊಂಬಾಳೆಯ ಮೃದುವಾದ ಭಾಗಗಳಲ್ಲಿ ಇವುಗಳು ನಾರನ್ನ ಕೊರೆದು ಒಳಗಡೆ ಹೋಗಿ ಹಾನಿ ಮಾಡ್ತವೆ. ಹಾನಿ ಆಗಿರುವಂತ ಈ ಚಿಗುರೆಲೆಗಳು ಏನಿರ್ತವೆ, ಹೊರಗಡೆ ಬಂದಾಗ ನಮ್ಗೆ ಒಂಥರ ವಜ್ರಾಕೃತಿಯಲ್ಲಿ ಕತ್ತರಿಸಿದ ರೀತಿಯಲ್ಲಿ ನಮಗೊಂದು ಲಕ್ಷಣಗಳು ಕಾಣಿಸ್ತವೆ. ಇನ್ನೊಂದು ಏನಂತ ಹೇಳಿದ್ರೆ, ಇದು ಹೊಂಬಾಳೆಗೆ ಹಾನಿಯಾಗಿದೆ ಅಂತ ಹೇಳಿದ್ರೆ ಆ ಹೊಂಬಾಳೆಯಲ್ಲೂ ಕೂಡ ತಿಂದಿರುವಂತ ಲಕ್ಷಣಗಳು ಕಾಣಿಸ್ತವೆ. ಇದರಿಂದ ಏನಾಗುತ್ತೆ, ಈ ಹೊಂಬಾಳೆ ಓಪನ್ ಅಂದ್ರೆ ಒಡೆಯದೇ ಇರುವಂತ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವುಗಳ ಹಾನಿ ಜಾಸ್ತಿ ಆದಾಗ ಇವುಗಳು ಬೇರೆ ರೀತಿಯಾದಂತ ಕೀಟಗಳ ಆಹ್ವಾನಕ್ಕೆ ಆಗಿರ್ಬೋದು, ಇಲ್ಲ ರೋಗದ ಬಾಧೆಗೆ ತುತ್ತಾಗುವಂತ ಲಕ್ಷಣಗಳು ಇದರಿಂದ ಇದೆ. ಇದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈ ಕೀಟದ ಬಾಧೆ ಆಗಿರುವಂತ ಈ ಹಾನಿ ಆಗಿರುವಂತ ಈ ಏನು ತೂತ ಆಗಿರುತ್ತೆ ಅಂದ್ರೆ ಹೋಲ್ ಆಗಿರುತ್ತೆ, ಆ ಜಾಗದಲ್ಲಿ ನಾವು ಅದನ್ನ ಹಾಗೆ ಬಿಟ್ರೆ ಕೆಂಪು ಮೂತಿ ಹುಳುಗಳು ಬಂದು ಅಂತ ಸೇರ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇವುಗಳು ಏನ್ ಮಾಡ್ತಾವ ಅಂದ್ರೆ ಮರಿ ಹುಳುಗಳು ಒಳಗಡೆ ಇದ್ಕೊಂಡು ಎಲ್ಲ ನಾರನ್ನ ತಿಂದು ಒಳಗಡೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲಕ್ರಮೇಣ ಆಗುತ್ತೆ ಸುಳಿ ಬಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಳದಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸುಳಿ ಸಾಯುವಂತ ಲಕ್ಷಣಗಳು ಇರ್ತವೆ. ಅಕಸ್ಮಾತ್ ಈಗ ಕೆಂಪು ಮೂತಿ ಹುಳುಗಳು ಇದಕ್ಕೆ ಬಂದು ಹಾನಿ ಮಾಡಲಿಲ್ಲ ಅಂದ್ರೂ ಕೂಡ ಮಳೆಗಾಲದಲ್ಲಿ ಇವುಗಳಲ್ಲಿ ನೀರು ಸೇರಿಕೊಂಡು ಅದು ಒಂದು ಸೆಕೆಂಡರಿ ಇನ್ಫೆಕ್ಷನ್ ಆಗಿಬಿಟ್ಟು ಒಂದು ಶಿಲೀಂಧ್ರದಿಂದ ಸುಳಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಬೇರೆ ಬೇರೆ ಹಾನಿಗಳು ಆಗುವಂತ ಸಾಧ್ಯತೆ ಇರುತ್ತೆ. ಈಗ ರೈತರು ಈ ಒಂದು ದುಂಬಿಯ ಕಾಟ ಇದೆ ಅಂತ ಹೇಳಿ ಹೇಗೆ ಗುರುತಿಸಬಹುದು? ಇವುಗಳು ಸಾಮಾನ್ಯವಾಗಿ ಜಾಸ್ತಿ ಹಾನಿ ಮಾಡುವಂತದ್ದೇನಂತ ಹೇಳಿದ್ರೆ ಒಂದು 10 ವರ್ಷದ ಒಳಗಿನ ಮರಗಳಿಗೆ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ರೈತರು ಆ ಸುಳಿ ತೋಟದಲ್ಲಿ ಅವಾಗ ಅವಾಗ ನೋಡ್ತಾ ಇರಬೇಕು. ಮತ್ತೆ ಈ ಹಾನಿ ಅಕಸ್ಮಾತ್ ನಿಮ್ಗೆ ಹಾನಿ ಆಗಿರುವಂತ ಭಾಗದಲ್ಲಿ ನಾರಿನಂಶ ಹೊರತು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡ್ಕೊಂಡು ರೈತರು ಇಮಿಡಿಯೇಟ್ ಆಗಿ ಒಂದು ಹತೋಟಿ ಕ್ರಮವನ್ನ ಪ್ರಾರಂಭ ಮಾಡಬೇಕು. ಅಕಸ್ಮಾತ್ ಇರ್ಲಿ ಏನೋ ಆಗಲ್ಲ ಮುಂದೆ ಸರಿಯಾಗತ್ತೆ ಅಂತ ಬಿಟ್ರೆ ನೆಕ್ಸ್ಟ್ ಅದು ಜಾಸ್ತಿ ಆಗುವಂತ ಪ್ರಮಾಣ ಇರುತ್ತೆ. ಕಾಲಕ್ರಮೇಣ ನಾವೇನಂತ ಹೇಳಿದ್ರೆ ಮರವನ್ನೇ ಕಳೆದುಕೊಳ್ಳುವಂತ ಸ್ಥಿತಿ ಬರುತ್ತೆ. ಆದ್ರಿಂದ ಲಕ್ಷಣಗಳು ಕಾಣಿಸತೊಡಗದಾಗ ನಾವು ಅದಕ್ಕೆ ಹತೋಟಿ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಈಗ 10 ವರ್ಷದ ಒಳಗಿನ ಎಳೆಯ ಗಿಡಗಳಿಗೆ ಇದು ಬಾಧಿಸುವಂತದ್ದು ಜಾಸ್ತಿ ಅಂತ ಹೇಳಿರಿ. ಅದರಲ್ಲೂ ವಿಶೇಷವಾಗಿ ಈ ಎಳನೀರಿಗಾಗಿ ಬೆಳೆಯುವಂತಹ ತಳಿಗಳು ಇರ್ತಾವಲ್ಲ, ಇದರಲ್ಲಿಯೂ ಕೂಡ ಇದರ ತೀವ್ರತೆ ಜಾಸ್ತಿ ಅಂತ ಹೇಳ್ತಾರಲ್ಲ? ಹೌದು, ಇದರಲ್ಲಿ ಸಾಮಾನ್ಯವಾಗಿ ಇವುಗಳು ಏನಂತ ಹೇಳಿದ್ರೆ ಹೈಬ್ರಿಡ್ಸ್ ಏನ್ ಹೇಳ್ತೀವಿ, ಈಗ ಎಳ್ನೀರಿಗೆ ಬೆಳೆಯೋಕೆ ಇದ್ರೂ ಆಗಿರ್ಬೋದು, ಈ ನಮ್ಮ ಹಳದಿ ತಳಿಗಳಾಗಿರ್ಬೋದು, ಚೌಗಟ್ ಗ್ರೀನ್ ಡಾರ್ಫ್ ಆಗಿರ್ಬೋದು, ಯೆಲ್ಲೋ ಡಾರ್ಫ್ ಆಗಿರ್ಬೋದು, ಆರೆಂಜ್ ಡಾರ್ಫ್ ಆಗಿರ್ಬೋದು, ಇವುಗಳಲ್ಲೂ ಕೂಡ ಇವುಗಳ ಹಾನಿ ಬಹಳಷ್ಟು ಇರುತ್ತೆ. ಇವುಗಳಿಗೆ ಕೀಟಬಾಧೆ ಅಂತ ಬಹಳಷ್ಟು ಜಾಸ್ತಿ ಆಗುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ಹೈಬ್ರಿಡ್ಸ್ ಏನಂತೀವಿ ನಾವು, ಈಗ 1 ವರ್ಷದಲ್ಲಿ ಕಾಯಿ ಬರಬೇಕು, 1.5 ವರ್ಷದಲ್ಲಿ ಇದೇನಿರುತ್ತೆ ಹೈಬ್ರಿಡ್ಗಳು, ಇವುಗಳನ್ನು ನಾವು ಜಾಸ್ತಿ ಮೊರೆ ಹೋದಾಗ ಏನಾಗುತ್ತೆ, ಇವುಗಳಿಗೆ ಕೀಟ ಮತ್ತು ರೋಗದ ಬಾಧೆ ಜಾಸ್ತಿ ಆಗುವಂಥದ್ದು. ಆದ್ದರಿಂದ ನಾವು ಸ್ವಲ್ಪ ಆದಷ್ಟು ಅದರ ಜೊತೆಗೆ ನಾವು ಲೋಕಲನ್ನು ಪ್ರಿಫರ್ ಮಾಡುವಂಥದ್ದು ಮಾಡ್ಕೋಬೇಕಾಗುತ್ತೆ. ಸರಿ, ಈಗ ಇವುಗಳ ಸಮಗ್ರ ನಿರ್ವಹಣೆ ಅಂದರೆ ಏನೇನು ಮಾಡಬೇಕಾಗ್ತದೆ? ಆವಾಗಲೇ ಅದೇ ಕಪ್ಪು ಕುರುವಾಯಿ ನಾವು ಹತೋಟಿ ಮಾಡಬೇಕು ಅಂತ ಹೇಳಿದರೆ ನಾನು ಮೊದಲೇ ತಿಳಿಸಿರೋ ಹಾಗೆ ಏನು ನಾವು ತಿಪ್ಪೆಗುಂಡಿಯಲ್ಲಿ ಇವುಗಳ ಮರಿ ಹುಳುಗಳು ಬೆಳೀತಾವೆ ಅಂತ ಏನು ತಿಳಿಸಿದೆ ಅದನ್ನು ನಾವು ತಿಪ್ಪೆಗುಂಡಿಯಲ್ಲಿ ಆ ಮರಿಗಳ ಹಂತವನ್ನು ನಾವು ಆದಷ್ಟು ಕಡಿಮೆ ಸಾಯಿಸುವುದರಿಂದ ಹತೋಟಿ ಮಾಡುವುದರಿಂದ ಏನಾಗುತ್ತೆ, ನಾವು ತೋಟದಲ್ಲಾಗುವಂಥ ಹಾನಿಗಳನ್ನ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಇದಕ್ಕೆ ಏನು ಮಾಡಬೇಕಂದ್ರೆ ತಿಪ್ಪೆಗುಂಡಿಗಳಿಗೆ ನಾವು ಅಕಸ್ಮಾತ್ ಇದರಲ್ಲಿ ಬೇರೆ ಬೇರೆ ರೀತಿಯಂಥ ಮೆಥಡ್ಗಳಿದ್ದಾವೆ. ಒಂದು ಏನಂತೇಳಿ ಮೆಟಾರೈಸಿಯಂ ಅಂತ ಒಂದು ಜೈವಿಕ ಶಿಲೀಂಧ್ರ ಸಿಗುತ್ತೆ. ಇದನ್ನು ನಾವು ಏನಂತ ಹೇಳಿದ್ರೆ 250 ಗ್ರಾಮು ಈ ಮೆಟಾರೈಸಿಯಂ ಅನ್ನು 750 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ 1 ಘನ ಮೀಟರ್ ಏರಿಯಕ್ಕೆ ಗೊಬ್ಬರದ ಗುಂಡಿ ತಿಪ್ಪೆಗುಂಡಿಗೆ ಅದನ್ನು ನಾವು ಸುರಿಬೇಕು, ಮಿಕ್ಸ್ ಮಾಡಬೇಕು ಅದನ್ನು. ಇದರಿಂದ ಏನಾಗುತ್ತೆ, ಈ ಶಿಲೀಂಧ್ರಗಳು ಗೊಬ್ಬರ ಜೊತೆಯಲ್ಲಿ ಬೆಳೆದು ಆ ಮರಿ ಹುಳುಗಳು ಎಲ್ಲಿರ್ತವೆ ಅವುಗಳ ದೇಹಕ್ಕೆ ಹಾನಿಯನ್ನುಂಟು ಮಾಡ್ತವೆ. ಇದರಿಂದಾಗಿ ಮರಿ ಹುಳುಗಳೇ ಹಾನಿಯಾಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮರಿ ಹುಳುಗಳಿಂದ ಮುಂದಿನ ಹಂತ ದಾಟಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಈ ಜಂತು ಹುಳುಗಳು ಸಿಗ್ತವೆ, ಇವುಗಳಲ್ಲಿ ಎರಡು ವಿಧ, ಒಂದು ಸ್ಟೈನರ್ ನಿಮ ಕಾರ್ಪೋಕ್ಯಾಪ್ಸಿ ಅಂತಿದೆ, ಹೆಟಿರಾಬ್ಡಿಟಿಸ್ ಇಂಡಿಕಾ ಅಂತಿದೆ. ನಮಗೆ ಸ್ಟೈನರ್ ನಿಮ ಕಾರ್ಪೋಕ್ಯಾಪ್ಸಿ ನಮ್ಮ CPCRI ಕಾಸರಗೋಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತಿದ್ದಾರೆ, ಅವರೇ ಒಂದು ತಂತ್ರಜ್ಞಾನವನ್ನು ಡೆವಲಪ್ ಮಾಡಿರುವಂಥ ಅವರು ರೈತರಿಗೆ ಆದಷ್ಟು ಅದನ್ನು ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅದರಲ್ಲಿ ಏನಂತ ಹೇಳಿದ್ರೆ ಅದು 150 ml ಒಂದು ಪ್ಯಾಕೆಟ್ ಬರುತ್ತೆ, ಅದನ್ನು ನಾವು ಏನು ಮಾಡ್ಬೋದು ಅಂತ ಹೇಳಿದರೆ 5 ಲೀಟರ್ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ತಿಪ್ಪೆಗುಂಡಿಗಳಿಗೆ ನಾವು ಸುರಿಯುವಂಥ ವ್ಯವಸ್ಥೆ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ಜಂತು ಹುಳುಗಳು ಆ ಕೀಟಕ್ಕೆ ಮರಿ ಹುಳುಗಳಿಗೆ ಹಾನಿ ಮಾಡಿಬಿಟ್ಟು ಅದು ಕೀಟದ ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಅಕಸ್ಮಾತ್ ಇವುಗಳು ನಮಗೆ ಅವೈಲೇಬಿಲಿಟಿ ಇಲ್ಲ ಅಂದ್ರೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಕೀಟನಾಶಕದ ಮೊರೆ ಹೋಗ್ಬೋದು. ಇದರಲ್ಲಿ ನಮಗೆ ಕ್ಲೋರೋಪೈರಿಫಾಸ್ 10G ಅಂತ ಬರ್ತಾ ಇದೆ, ಅದನ್ನ ನಾವೇನು ತಿಪ್ಪೆಗುಂಡಿಗೆ ಆವಾಗ ಆವಾಗ ನಾವು ಅದನ್ನ ಸೇರಿಸೋದ್ರಿಂದ ಈ ಕೀಟದ ಹಾನಿಯನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡಬಹುದು. ಈಗ ರಾಸಾಯನಿಕ ರಹಿತವಾಗಿ ಈಗ ಭೌತಿಕ ಮೆಥಡ್ ಅಥವಾ ಫಿಸಿಕಲ್ ಮೆಥಡ್ ಅಂತ ಹೇಳ್ತೀವಲ್ಲ, ಇದರ ಮೂಲಕವೂ ಕೂಡ ಇವುಗಳನ್ನು ನಾಶಪಡಿಸಬಹುದು? ಹೌದು ಖಂಡಿತ, ನಾನು ಆವಾಗಲೇ ಹೇಳ್ತೆ ಮೆಟರೈಸಿಯಂ ಬಳಸುವುದಾಗಿರ್ಬೋದು ಅಥವಾ ಸ್ಟೈನರ್ ನಿಮ್ಮ ಕಾರ್ಪೋಕ್ಯಾಪ್ಸ್ ಅಂತ ಜಂತುಗಳನ್ನು ಬಳಸುವುದರಿಂದ ಇವುಗಳನ್ನ ನಾವು ಹತೋಟಿ ಮಾಡಬಹುದು. ಫಿಸಿಕಲ್ ಮೆಥಡ್ ಬಗ್ಗೆ, ಫಿಸಿಕಲ್ ಈಗ ನಾವು ಮರಿ ಗೊಬ್ಬರದ ಗುಂಡಿಯಲ್ಲಿ ಬಹಳಷ್ಟು ಮರಿ ಹುಳುಗಳಿರ್ತವೆ, ಅವುಗಳನ್ನ ನಾವು ಅಲ್ಲಿ ಫಿಸಿಕಲ್ ಮಾಡಬಹುದು. ಯಾಕಂದ್ರೆ ಗೊಬ್ಬರ ನಾವು ತೆಗೆದು ಬೇರೆ ಗದ್ದೆಗೆ ಹಾಕೋದು ಇರ್ಬೋದು ಅಥವಾ ಮರದ ಬುಡಗಳಿಗೆ ಸೇರಿಸುವಾಗ ಆವಾಗ ನಾವು ಈ ಮರಿ ಹುಳುಗಳನ್ನ ಹೆಕ್ಕಿ ನಾಶ ಮಾಡಬೇಕು. ಕೆಲವರು ಏನ್ ಅನ್ಕೋತಾರೆ, ಜಸ್ಟ್ ಹಾಗೆ ಬಿಸಾಕ್ ಬಿಡ್ತಾರೆ. ಆ ರೀತಿ ಬಿಸಾಕ್ಲಿಕ್ಕೆ ಹೋಗ್ಬಾರ್ದು, ಅವುಗಳನ್ನ ಹಿಡಿದು ಸಾಯಿಸ್ಬಿಡ್ಬೇಕು. ಇದು ಕೋಳಿ ಆಗಿರ್ಬೋದು, ಬಾತುಕೋಳಿ ಆಗಿರ್ಬೋದು, ಅವುಗಳು ಕೂಡ ತಿಂತವೆ. ನಾನು ಯಾಕೆ ನಿಮ್ಗೆ ಪ್ರಾರಂಭದಲ್ಲಿ ಜೈವಿಕ ಮೆಥಡ್ ಬಗ್ಗೆ ಯಾಕೆ ಹೇಳಿದೆ ಅಂತೇಳಿದ್ರೆ, ಕೆಲವರು ಕೋಳಿ ಸಾಕಿರೋರಾಗಿರ್ಬೋದು, ಬಾತುಕೋಳಿ ಸಾಕಿರೋರಾಗಿರ್ಬೋದು, ಅವರು ಕೆಮಿಕಲ್ ಮೆಥಡ್ ಹೋದಾಗ ಗೊಬ್ಬರದ ಗುಂಡಿಯಲ್ಲಿ ಈ ಕೋಳಿ ಅಥವಾ ಬಾತುಕೋಳಿಗಳು ಏನಾದರೂ ತಿಂದು ಕೆದಕಿ ತಿನ್ನುವಾಗ ಅವುಗಳು ಸಾಯುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾನು ಜೈವಿಕ ಮೂಲಕ್ಕೆ ಹೋಗಿ ಅಂತ ಸಜೆಸ್ಟ್ ಮಾಡಿ. ಈಗ ಪ್ರೌಢ ಕೀಟವನ್ನು ಹೇಗೆ ಹತೋಟಿ ಮಾಡಬಹುದು? ಈಗ ಪ್ರೌಢ ಕೀಟಗಳು ಒಂದು ಬಾರಿ ನಮ್ಗೆ ಹಾನಿ ಆಗಿದೆ ಅಂತ ತಿಳಿದ ಮೇಲೆ ಏನ್ ಮಾಡ್ಬೇಕಂದ್ರೆ, ನಮ್ಗೆ ಆ ನಾರಿನ ಅಂಶ ಹೊರಗಡೆ ಬಂದಿರೋ ನಮ್ಗೆ ಕಾಣಿಸುತ್ತೆ. ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಛತ್ರಿಯ ಕಡ್ಡಿಗಳೇನಿರುತ್ತೆ ಅಥವಾ ಒಂದು ಕೊಕ್ಕೆ ತರ ತಂತಿಯ ಕೊಕ್ಕೆ ತರ ಮಾಡಿಕೊಂಡು ಅದನ್ನ ನಾವು ನಾರನ್ನೆಲ್ಲ ತೆಗ್ದುಬಿಟ್ಟು ಆ ಕೊಕ್ಕೆಯನ್ನ ಒಳಗಡೆ ಹಾನಿಯಾಗಿರುವಂತ ರಂಧ್ರ ಏನಿರುತ್ತೆ ಅದರೊಳಗಡೆ ಚುಚ್ಚಿ ತೆಗಿಬೇಕು. ಅವಾಗ ನಮ್ಗೆ ಆ ಕೀಟಗಳು ಬರುತ್ತೆ. ಅಕಸ್ಮಾತ್ ಆ ಕೀಟ ನಮ್ಗೆ ಬರ್ತೇ ಇಲ್ಲ, ಬಹಳಷ್ಟು ಆಳಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ರೀತಿ ಇದನ್ನ ಯೂಸ್ ಮಾಡ್ಕೋಬಹುದು. ಒಂದೇನಂತ ಹೇಳಿದ್ರೆ, ಈ ನಮ್ಗೆ ಜಿರಳೆ ಗುಳಿಗೆಗಳು ಬರ್ತವೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ನ್ಯಾಫ್ಥಲಿನ್ ಬಾಲ್ಗಳು ಸಿಗ್ತವೆ, ಇವುಗಳನ್ನ ನಾವು ಏನು ಪುಡಿ ಮಾಡಿ ಮರಳು ಜೊತೆ ಮಿಕ್ಸ್ ಮಾಡಿಬಿಟ್ಟು ಆ ರಂಧ್ರದೊಳಗೆ ಹಾಕುವಂತ ವ್ಯವಸ್ಥೆ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಬೇವಿನ ಹಿಂಡಿ ಸಿಗುತ್ತೆ, ಉತ್ತಮ ಗುಣಮಟ್ಟದ ಬೇವಿನ ಹಿಂಡಿಯನ್ನ ಮರಳು ಜೊತೆ ಮಿಶ್ರಣ ಮಾಡಿ ಆ ರಂಧ್ರದೊಳಗೆ ಹಾಕಬಹುದು. ಅದು ನಿಮ್ಗೆ ಆ ಕನ್ವೀನಿಯಂಟ್ ಆಗ್ಲಿಲ್ಲ ಅಂತೇಳಿ ನೀವು ಕೆಮಿಕಲ್ ಮೆಥಡ್ ಹೋಗ್ಬೋದು. ನಾನು ಅವಾಗ್ಲೇ ಹೇಳಿದಾಗೆ ಕ್ಲೋರೋಪೈರಿಫಾಸ್ 10G ಅಂತ ಕಾಳು ಬರುತ್ತೆ. ಮೊದಲು ಏನ್ ಮಾಡ್ತಿದ್ರು ಅಂದ್ರೆ 4-8 ಅಂತ ಬರ್ತಿತ್ತು, 10G ಅಂತ ಬರ್ತಿತ್ತು. ಈಗ ಅದು ಬ್ಯಾನ್ ಆಗಿರೋದ್ರಿಂದ ಅದನ್ನ ಯಾರು ಬಳಸುವುದು ಸೂಕ್ತ ಅಲ್ಲ. ಆದ್ರಿಂದ ಈ ಕ್ಲೋರೋಪೈರಿಫಾಸ್ 10G ಅಂತ ಏನು ಕಾಳು ಬರುತ್ತೆ ಅದನ್ನ ಮರಳು ಜೊತೆ ಮಿಶ್ರಣ ಮಾಡಿ ಆ ರಂಧ್ರದೊಳಗೆ ಸೇರಿಸಿ ಅದನ್ನ ನೆಕ್ಸ್ಟ್ ಏನ ರಂಧ್ರನ ನಾವು ಸೀಲ್ ಮಾಡಬೇಕು, ಅಂದ್ರೆ ಮುಚ್ಚಿ ಬಿಡಬೇಕು, ಅದನ್ನ ಹಾಗೆ ಓಪನ್ ಬಿಡಬಾರದು. ಓಪನ್ ಬಿಟ್ಟರೆ ಏನಾಗುತ್ತೆ, ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀರು ಏನಾದರೂ ಸೇರಿ ಮತ್ತೆ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ರಂಧ್ರವನ್ನು ಅಂಟು ಮಣ್ಣು ಅಥವಾ ನಾವು ಏನು ಶೇಡಿ ಮಣ್ಣು ಹೇಳ್ತೀವಿ ಅದರಿಂದ ಮುಚ್ಚಿ ಸೀಲ್ ಮಾಡಬೇಕು ಅದನ್ನು. ಈಗ ಸಾವಯವ ರೀತಿಯಲ್ಲಿಯೂ ಕೂಡ ಈಗ ನೆಲಗಡಲೆ ಹಿಂಡಿಯೋ ಅಥವಾ ಇದು ಹರಳಿ ಹಿಂಡಿಯೋ ಇಂಥದ್ದನ್ನ ಒಂದು ಮಣ್ಣಿನ ಮಡಿಕೆಯಲ್ಲಿಟ್ಟು ಕೊಳಿಸಿ ನೀರನ್ನು ಹಾಕಿ ಕೊಳಿಸಿ ಅದನ್ನ ಆಕರ್ಷಿಸಿ ಸಾಯಿಸಬಹುದು ಅಂತ ಹೇಳ್ತಾರಲ್ಲ. ಈಗ ಅದರಲ್ಲಿ ಇನ್ನೊಂದಿದೆ, ಫೆರಮೋನ್ ಟ್ರ್ಯಾಪ್ ಅಂತ ಕರಿತೀವಿ, ಆಕರ್ಷಕ ಬಲೆಗಳು ಅಂತ ಹೇಳ್ತೀವಿ. ಇವುಗಳು ನಿಮ್ಗೆ ರೆಡಿಮೇಡ್ ಆಗು ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಇವುಗಳನ್ನ ಏನ್ ಮಾಡಕ್ಕೆ, 1 ಎಕರೆಗೆ 1 ನಾವು ಅದನ್ನ ಬಳಸಬೇಕು. ಬಳಸುವಾಗ ನಾವು ಮುನ್ನೆಚ್ಚರಿಕಾ ಕ್ರಮ ಮಾಡಬೇಕು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ತೋಟದ ಮಧ್ಯದಲ್ಲಿ ಬಳಸಬಾರ್ದು. ಯಾಕಂದ್ರೆ ಈಗ ನಿಮ್ಗೆ ಒಂದು ಆಕರ್ಷಕ ಬಲೆಯನ್ನು ಹಾಕಿದ್ರಿ ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದ ಆಕರ್ಷಣೆ ಆಗ್ತವೆ ದುಂಬಿಗಳು. ಅವುಗಳು ಏನ್ ಮಾಡ್ತವೆ, ಕೆಲವೊಂದು ಬಾರಿ ಅದ್ರೊಳಗಡೆ ಇರ್ತವೆ, ಇಲ್ಲಾಂದ್ರೆ ನಾವು ಏನು ಎಸ್ಕೇಪ್ ಆಗುವಂತದ್ದು ಅಂತ ಏನ್ ಕರಿತೀವಿ, ಅವು ಹಾರಿ ಹೋದಾಗ ಹತ್ತಿರದಲ್ಲಿರುವ ಅಕ್ಕಪಕ್ಕದಲ್ಲಿರುವಂತ ಮರಗಳಿಗೆ ಜಾಸ್ತಿ ಹಾನಿ ಮಾಡುವಂತವು. ಆದ್ರಿಂದ ನಾವು ತೋಟದ ಒಳಗಡೆನೆ ಕಟ್ಟದೆ ಹೊರಗಡೆ ಕಟ್ಟುವಂತ ವ್ಯವಸ್ಥೆ ಮಾಡಬಹುದು. ನೀವು ತಿಳಿಸಿರುವ ಹಾಗೆ ನಾವು ಮನೆಯಲ್ಲೇ ಕೂಡ ಅದನ್ನ ರೆಡಿ ಮಾಡಿಕೊಂಡು ಅದನ್ನು ಕೂಡ ನಾವು ಬಳಸ್ಕೋಬಹುದು. ಆದರೆ ತೋಟದ ಒಳಗಡೆ ನಾವು ಬಳಸಬಾರದು, ತೋಟದ ಹೊರಗಡೆ ಬಳಸಬಹುದು. ಇನ್ನೊಂದು ಪ್ರಮುಖವಂತಹ ಕೀಟ ಕೆಂಪು ಮೂತಿ ಹುಳ, ಇದರ ಒಂದು ಬಾಧೆಯ ಲಕ್ಷಣಗಳು ಯಾವ ರೀತಿ ಇರ್ತವೆ ಮತ್ತು ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು? ಇದು ಕೆಂಪು ಮೂತಿ ಹುಳ ಏನಿದೆ, ಇದು ಕುರುವಾಯಿಗಿಂತ ಬಹಳಷ್ಟು ಅಪಾಯಕಾರಿಯಾಗಿರುವಂತ ಕೀಟ. ನಾನು ಆವಾಗ್ಲೇ ಹೇಳಿರೋ ಹಾಗೆ ಕುರುವಾಯಿ ಹಾನಿ ಮಾಡುವಂತ ರಂಧ್ರದೊಳಗೆ ಈ ಪ್ರೌಢ ಕೀಟಗಳು ಹೋಗಿ ಮೊಟ್ಟೆ ಇಟ್ಟು ಅದರೊಳಗಡೆ ಮರಿ ಹುಳಗಳು ಹಾನಿ ಮಾಡ್ತವೆ. ಒಂದು, ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಸುಳಿ ಭಾಗ ನಾಶ ಆಗೋಗುತ್ತೆ. ಎರಡನೇದು, ಇವುಗಳು ಕಾಂಡದ ಮೇಲೆ ಹಾನಿ ಮಾಡ್ತವೆ. ಕಾಂಡದಲ್ಲಿ ಅಕಸ್ಮಾತ್ ಏನಾದರೂ ಗಾಯಗಳಾಗಿದ್ರೆ ಅಥವಾ ಏನಾದರೂ ರಂಧ್ರಗಳಾಗಿದ್ರೆ ಆ ಜಾಗದಲ್ಲಿ ಇವುಗಳು ಹಾನಿ ಮಾಡ್ತವೆ. ಅಂದ್ರೆ ಮರಿ ಹುಳಗಳು ಒಳಗೆ ಹೋಗಿ ಹಾನಿ ಮಾಡೋದ್ರಿಂದ ಏನಾಗುತ್ತೆ, ಕೆಂಪು ಬಣ್ಣದ ಒಂಥರ ರಸ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎರಡನೇ ಒಂದು ಲಕ್ಷಣ. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಗೆ ಸಾಮಾನ್ಯವಾಗಿ ನಾನು ಅವಾಗ್ಲೇ ಹೇಳಿದೆ 10 ವರ್ಷದ ಒಳಗಿನ ಮರಗಳು ಅಂತ, ಇದು 3-6 ವರ್ಷದ ಒಳಗಿನ ಮರಗಳಲ್ಲಿ ಏನಂತ ಹೇಳಿದ್ರೆ ಬುಡಭಾಗದಲ್ಲಿ ಹಾನಿ ಮಾಡುತ್ತೆ. ಬುಡಭಾಗದಲ್ಲಿ ಹಾನಿ ಆದಾಗ ನಮ್ಗೆ ಅಷ್ಟೊಂದು ಗೊತ್ತಾಗುದಿಲ್ಲ ಲಕ್ಷಣ, ಅದು ಮರ ಬಿದ್ದ ಮೇಲೇನೆ ಗೊತ್ತಾಗುವಂತದ್ದು. ಆದ್ರಿಂದ ನಾವು ಕಂಪ್ಲೀಟ್ ಅಂದ್ರೆ ಮರದ ತುದಿಯಿಂದ ಹಿಡಿದು ಬುಡದ ತನಕ ಅವಾಗ ಅವಾಗ ನಾವು ಅದನ್ನ ಚೆಕ್ ಮಾಡ್ತಾ ಇರ್ಬೇಕಾಗುತ್ತೆ. ಏನಾದ್ರೂ ಈ ತರ ಹಾನಿ ಆಗಿರುವಂತದ್ದು, ರಸ ಸೋರುವಂತದ್ದು, ಇಲ್ಲ ಸುಳಿ ಏನಾದರೂ ಬಾಡ್ತಾ ಇರೋ ಅಂತ ಹೇಳಿದ್ರೆ, ಅಥವಾ ಬುಡದಲ್ಲಿ ಏನಾದರೂ ನಾರಿನಂಶ ಹೊರಗಡೆ ಬರ್ತಿರುವಂಥದ್ದು, ರಸ ಹೊರಗೆ ಬರ್ತಿರುವಂತ ಏನಾದರೂ ಲಕ್ಷಣಗಳಿದ್ರೆ ನಾವು ಅದನ್ನ ಅವಾಗ ಅವಾಗ ಚೆಕ್ ಮಾಡ್ತಾ ಇರ್ಬೇಕಾಗಿತ್ತು. ಈಗ ಕೆಂಪು ಮೂತಿ ಹುಳದ ನಾವು ಹತೋಟಿ ಅಂದ್ರೆ ಇದನ್ನು ಕೂಡ ಸಮಗ್ರವಾಗಿ ಕೀಟ ನಿರ್ವಹಣೆ ಮಾಡಬೇಕು. ಹೇಗೆ ಕುರುವಾಯನ್ನ ನಾವು ಹತೋಟಿ ಮಾಡ್ತೀವಿ, ಆ ಇದನ್ನ ನಾವು ಬಳಸ್ಕೊಂಡು ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಮರಗಳಿಗೆ ಯಾವುದೇ ರೀತಿಯಾದಂಥ ಗಾಯ ಆಗದಿರೋ ಹಾಗೆ ನೋಡ್ಕೋಬೇಕು. ಈಗ ನಾವು ಸಾಮಾನ್ಯವಾಗಿ ತೋಟದಲ್ಲಿ ಓಡಾಡ್ತಿದ್ದೀವಿ ಅಂತ ಹೇಳಿದರೆ ಏನು ನಮಗೆ ಸ್ವಲ್ಪ ಹವ್ಯಾಸಗಳಿರ್ತವೆ, ಏನು ಏನಾದರೂ ಕತ್ತಿ ಅಥವಾ ಮಚ್ಚುಗಳು ಇಟ್ಕೊಂಡು ಹೋದಾಗ ಅದಕ್ಕೆ ಗಾಯ ಮಾಡುವಂಥದ್ದು, ಕೋಲ್ ತಗೊಂಡು ಹೋದರೆ ಅದರಲ್ಲಿ ಗಾಯ ಮಾಡುವಂಥದ್ದು ಅಂಥದ್ದಿರುತ್ತೆ. ಆ ರೀತಿ ಯಾವುದೇ ರೀತಿ ಮಾಡಬಾರ್ದು. ಮತ್ತು ಈ ಇಂಟರ್ ಕಲ್ಟಿವೇಷನ್ ಆಪರೇಷನ್ ಮಾಡುವಾಗ ಅಂತ ಹೇಳಿದ್ರೆ ಈ ಕೆಲವರು ಟ್ರ್ಯಾಕ್ಟರ್ ಓಡಿಸ್ತಾರೆ ತೋಟದ ಮಧ್ಯೆ, ಆ ಟೈಮಲ್ಲೆಲ್ಲ ಗಾಯ ಆಗದಿರೋ ಹಾಗೆ ಸ್ವಲ್ಪ ನೋಡಬೇಕು. ಅಕಸ್ಮಾತ್ ಗಾಯ ಆದರೂ ಕೂಡ ಅದನ್ನು ಸ್ವಲ್ಪ ಮಣ್ಣಿನಿಂದ ಮುಚ್ಚಿ ಅಂದರೆ ಅಂಟು ಮಣ್ಣಿನಿಂದ ಅದನ್ನು ನಾವು ಮುಚ್ಚಿಬಿಡಬೇಕು. ನೆಕ್ಸ್ಟ್ ಮತ್ತೇನು ಮಾಡಬೇಕಂತ ಹೇಳಿದರೆ ಈ ಎರಡು ಕೀಟಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾವು ಸ್ವಲ್ಪ ಆವಾಗಾವಾಗ ತೆಂಗಿನ ಮರದ ತಲೆಯನ್ನು ನಾವು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡಲೇಬೇಕಾಗತ್ತೆ. ನೀವು ಸ್ವಚ್ಛ ಮಾಡಲಿಲ್ಲ ಅಂತ ಹೇಳಿದರೆ ಈ ರೀತಿಯ ಕೀಟಗಳು ಅಡಗಿ ಕೂತ್ಕೊಳ್ಳಿಕ್ಕೆ ಒಂದು ಅಡಗುತಾಣ ಆಗುತ್ತೆ. ಮತ್ತು ಏನಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ ನಿಮಗೆ ನಮ್ಮಲ್ಲಿ ನೆಮಟೋಡ್ ಇದೆ ಅಂತ, ನೆಮಟೋಡ್ ಸ್ಟೈನರ್ ನಿಮ್ಮ ಕಾರ್ಪೋಕ್ಯಾಪ್ಸಿ ಅಂತ ಏನು ಇದು ಜಂತು ಹುಳ ಸಿಗುತ್ತೆ, ಅದನ್ನು ಕೂಡ ಈ ಕೀಟ ನಿಯಂತ್ರಣ ಮಾಡಲಿಕ್ಕೆ ನಾವು ಬಳಸ್ಕೋಬಹುದು. ಮತ್ತು ಇದಕ್ಕೂ ಕೂಡ ಫೆರಮೋನ್ ಟ್ರ್ಯಾಪ್ ಬರುತ್ತೆ, ಮೂವಕ ಬಲೆ ಏನು ಬರುತ್ತೆ, ಇದನ್ನು ಕೂಡ ಏಕರಿಗೆ ಒಂದರಂತೆ ನಾವು ಬಳಸ್ಕೊಳ್ಳುವಂಥದ್ದು. ಆದರೆ ಇದನ್ನು ನಾವು ಆವಾಗಲೇ ತಿಳಿಸಿರೋ ಹಾಗೆ ತೋಟದ ಮಧ್ಯದಲ್ಲಿ ಮಾತ್ರ ಬಳಸಬಾರ್ದು. ಸರಿ, ಈಗ ಅಡಿಕೆ ಬೆಳೆಗೆ ಒಂದು ಬೇರು ಹುಳದ ಬಗ್ಗೆ ಹೇಳಿ, ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ ಮತ್ತು ಎಷ್ಟರ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡ್ತವೆ ಮತ್ತು ಇದರ ಸಮಗ್ರ ನಿರ್ವಹಣೆ ಹೇಗೆ? ಅಡಿಕೆಯಲ್ಲಿ ಅಡಿಕೆ ಬೇರು ಹುಳು ಇವತ್ತು ನಿನ್ನೆ ನಾವು ನೋಡ್ತಿರುವಂತಹದ್ದಲ್ಲ, ಅಡಿಕೆ ಬೇರು ಹುಳದ ತೊಂದರೆ ಬಹಳಷ್ಟು ಹಿಂದಿನಿಂದನೇ ಇರುವಂತದ್ದು. ಇದಕ್ಕೆ ಮೇಯ್ನ್ ಒಂದು ನಾವು ಪ್ರಾರಂಭದಲ್ಲೇ ನಾವು ಒಂದು ಮಾಡುವಂತ ಒಂದು ತಪ್ಪು ಏನಿರ್ತೇವೆ ಅಂತ ಹೇಳಿದ್ರೆ ಭತ್ತದ ಗದ್ದೆಗಳಲ್ಲಿ ತೋಟಗಳನ್ನು ಮಾಡುವಂಥದ್ದು. ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ತೋಟಗಳು ಮಾಡ್ತಿರುವಂಥದ್ದೇ ಅದರಿಂದ. ಭತ್ತದ ಗದ್ದೆಯಲ್ಲಿ ತೋಟಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಬೇರು ಹುಳಗಳ ಬೆಳವಣಿಗೆಗೆ ಸೂಕ್ತ ಪ್ರತಿಕೂಲವಾದ ವಾತಾವರಣ ಸಿಗುತ್ತೆ. ಅದರ ಮಣ್ಣಿನ ಲಕ್ಷಣ ಆಗಿರ್ಬೋದು, ಪೂರಕವಾದ ವಾತಾವರಣ ಸಿಗುತ್ತೆ. ಯಾಕಂದರೆ ಮಣ್ಣಿನ ಲಕ್ಷಣ ಅದೇ ರೀತಿ ಅವುಗಳ ಓಡಾಟಕ್ಕೆ ಚೆನ್ನಾಗಿರುತ್ತೆ, ಅವುಗಳ ಬೆಳವಣಿಗೆಗೆ ಸೂಕ್ತವಾಗಿರುತ್ತೆ. ಇವುಗಳು ಏನಂತ ಸಾಮಾನ್ಯವಾಗಿ ಬೇರು ಹುಳಗಳು ನಮ್ಮ ಅಡಕೆ ಗಿಡಗಳಿಗೆ ಹಾನಿ ಮಾಡುವಂಥದ್ದು ಯಾವಾಗ ಅಂತ ಹೇಳಿದರೆ, ನಾವು ಮೊದಲ ಮಳೆ ಬಂದಾಗ ಇವುಗಳ ಲಕ್ಷಣ ಸ್ಟಾರ್ಟ್ ಆಗಿದೆ. ಮರಿ ಹುಳಗಳು ಅಥವಾ ಈ ಪ್ರೌಢ ಕೀಟಗಳು ಹಾರಾಟ ಮಾಡುವಂಥದ್ದು, ಗಂಡು ಹೆಣ್ಣುಗಳ ಮಿಲನ ಆಗುವಂಥದ್ದು, ಮತ್ತೆ ಇಮಿಡಿಯೇಟ್ ಮಣ್ಣಿಗೆ ಹೋಗಿ ಮೊಟ್ಟೆ ಇಡ್ತವೆ. ಇದು ಮಳೆ ಬಿದ್ದಾಗ ಆಗುವ ಮೇ ಜೂನ್ ಟೈಮಲ್ಲಿ, ಅಂಥ ಸಮಯದಲ್ಲಿ ಮೊಟ್ಟೆಯಿಂದ ಮರಿ ಹುಳಗಳು ಹೊರಗಡೆ ಬಂದು ಪ್ರಥಮವಾಗಿ ಪ್ರಥಮ ಹಂತದ ಮತ್ತು ದ್ವಿತೀಯ ಹಂತದ ಮರಿ ಹುಳಗಳು ಏನಿರ್ತವೆ, ಅವುಗಳು ಬೇರನ್ನು ತಿನ್ನೋದಿಲ್ಲ, ಅವುಗಳು ಮಣ್ಣಿನಲ್ಲಿರುವಂಥ ಈ ಸಾವಯವ ಪದಾರ್ಥಗಳನ್ನ ತಿಂತವೆ. ಅವ್ರು ಮೂರನೇ ಹಂತ ಮತ್ತು ನಾಲ್ಕನೇ ಹಂತಕ್ಕೆ ಹೋದಾಗ ಇವುಗಳು ಚಿಕ್ಕ ಚಿಕ್ಕ ಬೇರುಗಳಾಗಿರ್ಬೋದು ಮತ್ತು ದೊಡ್ಡ ಬೇರುಗಳನ್ನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದ್ದರಿಂದ ನಾವು ಇದರ ಹತೋಟಿಯನ್ನು ಮೊದಲೇ ಪ್ರಾರಂಭದ ಹಂತದಲ್ಲೇ ನಾವು ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಮೇಯಿಂದ ಸ್ಟಾರ್ಟ್ ಆಯಿತು ಅಂದರೆ ಒಂದು ವರ್ಷಗಳ ತನಕ ಇದರ ಜೀವನ ಚಕ್ರ ಇರುತ್ತೆ. ನಾವು ಯಾವುದೇ ಕೀಟವನ್ನು ಹತೋಟಿ ಮಾಡಲಿಕ್ಕೆ ಪ್ರಾರಂಭಿಕ ಹಂತದಲ್ಲಿ ಹತೋಟಿ ಕ್ರಮಗಳನ್ನು ಕೈಗೊಂಡ್ರೆ ಬಹಳಷ್ಟು ಉತ್ತಮ. ಯಾಕಂದರೆ ಅದು ಕೊನೆಯ ಹಂತಕ್ಕೆ ಹೋದಾಗ ಅದರ ಹತೋಟಿ ಬಹಳಷ್ಟು ಕಷ್ಟಕರವಾಗಿ. ಆದ್ದರಿಂದ ಇದರ ಹತೋಟಿ ಮಾಡಲಿಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ, ನಮ್ಮ ತೋಟಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡುವಂಥದ್ದು, ನೀರು ಬಸಿದು ಹೋಗುವ ರೀತಿ ಮಾಡುವಂಥದ್ದು. ನೆಕ್ಸ್ಟ್ ಏನು ಮಾಡಬಹುದು ಅಂದರೆ, ಮುಂಗಾರು ಮಳೆ ಬಿದ್ದ ಕೂಡಲೇ ಇವುಗಳ ಹಾರಾಟ, ನಾನು ಹೇಳಿದೆ ಆವಾಗಲೇ ಪ್ರೌಢ ಕೀಟಗಳು ಹಾರಾಡ್ತವೆ. ಯಾವಾಗ ಅಂತೇಳಿ, ಮೊದಲ ಮಳೆ ಯಾವಾಗತ್ತೆ ಆವಾಗ ಆ ದಿನ 6:30-7:30 ಅಂತರದಲ್ಲಿ ಇವುಗಳು ಹಾರಾಟ ಆಗ್ತವೆ. ಇವುಗಳು ಹತ್ತಿರದಲ್ಲಿರುವಂಥ ಈ ಹಾಲ್ವಾಣ ಗಿಡ ಆಗಿರ್ಬೋದು, ಗೊಬ್ಬರದ ಗಿಡ ಆಗಿರ್ಬೋದು, ಪೇರಳೆ ಗಿಡ ಆಗಿರ್ಬೋದು ಅಥವಾ ಬೇವಿನ ಗಿಡ ಆಗಿರ್ಬೋದು, ಅವುಗಳ ಮೇಲ್ಗಡೆ ಕೂತು ಆಹಾರವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದೇ ಸಮಯದಲ್ಲಿ ಮಿಲನ ಹೊಂದಲಿಕ್ಕೆ ಪ್ರಾರಂಭ ಆಗ್ತವೆ. ಅಂಥ ಸಮಯದಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಆ ಕೀಟಗಳನ್ನ ಹಿಡಿದು ಸಾಯಿಸುವಂಥ ಒಂದು ಕೆಲಸ ಕೂಡ ಮಾಡಬಹುದು. ಇನ್ನೊಂದು, ಆ ಟೈಮಿಗೆ ನಾವು ಏನಂದ್ರೆ ಒಂದು ಸಿಂಪರಣೆ ತಗೊಂಡ್ರೆ, ಕೀಟನಾಶಕದ ಒಂದು ಸಿಂಪರಣೆ ತಗೊಂಡ್ರೆ ನಾವು ಈ ಕೀಟವನ್ನು ಆದಷ್ಟು ಹತೋಟಿ ಮಾಡ್ಕೋಬಹುದು. ಅದೇ ನಂತರ ಮತ್ತೇನಂತ ಹೇಳಿದ್ರೆ, ನಾನು ಆವಾಗಲೇ ನಿಮಗೆ ಹೇಳಿದೆ ಕುರುವಾಯಿಯ ಹತೋಟಿ ಮಾಡುವ ಸಮಯದಲ್ಲಿ ಮೆಟಾರೈಸಿಯಂ ಅನಿಸೋಪ್ಲಿ ಅಂತ ಒಂದು ಶಿಲೀಂಧ್ರ ಹೇಳಿದೆ, ಇನ್ನೊಂದು ಸ್ಟೇನರ್ ನಿಮ್ಮ ಕಾರ್ಪೋಕ್ಯಾಪ್ಸಿ ಹೆಟಿರಾಬ್ರಿಟಿಸ್ ಇಂಡಿಕಾ ಅಂತ ಜಂತುಗಳ ಬಗ್ಗೆ ಹೇಳಿದೆ. ಇವುಗಳನ್ನು ನಾವು ಏನು ಮಾಡ್ಬೋದು, ಮೆಟಾರೈಸಿಯಂ ಅನಿಸೋಪ್ಲಿಯನ್ನು ಈಗ 8-10 ಗ್ರಾಂನಷ್ಟು 1 ಕೆಜಿ ಗೊಬ್ಬರ ಅಥವಾ 1 ಕೆಜಿ ಬೇವಿನ ಹಿಂಡಿಯ ಜೊತೆ ಮಿಶ್ರಣ ಮಾಡಿ ನಾವು ಪ್ರಾರಂಭಿಕವಾಗಿ ಮೇ ಜೂನ್ ಟೈಮಲ್ಲಿ ನಾವು ಬುಡಕ್ಕೆ ಕೊಡಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, 1 ಬೇವಿನ ಹಿಂಡಿ ಅದರ ವಾಸನೆಯಿಂದ ಈ ಕೀಟವನ್ನು ದೂರ ತಳ್ಳುವಂಥ ಕೆಲಸ ಮಾಡುತ್ತೆ. ಇನ್ನೊಂದು, ಈ ಶಿಲೀಂಧ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬೇರು ಹುಳಗಳ ಪ್ರಾರಂಭಿಕ ಹಂತದ ಮೇಲೆ ಹಾನಿ ಮಾಡಿ ಅವುಗಳ ಬೆಳವಣಿಗೆಯನ್ನು ಕುಂಠಿತ ಮಾಡಿ ಸಾಯಿಸುತ್ತೆ. ಇದೇ ರೀತಿ ಈ ಜಂತು ಹುಳಗಳೇನಿರ್ತವೆ ಇವುಗಳು ಕೂಡ ಅದೇ ರೀತಿ. ನೀವೀಗ ಸ್ಟೇನರಿಮ ಕಾರ್ಪೋಕ್ಯಾಪ್ಸಿ ಜಂತು ಹುಳ ಏನಿದೆ ಇದು ಆಲ್ರೆಡಿ ಸಿ ಪಿ ಸಿ ಆರ್ ಐ ಕಾಸರಗೋಡಲ್ಲಿ ಸಿಗುತ್ತೆ. ಇದು 150 ml ಪ್ಯಾಕೆಟಲ್ಲಿ ಸಿಗುತ್ತೆ. ಅದನ್ನು 5 ಲೀಟರ್ ನೀರು ಜೊತೆ ಮಿಶ್ರಣ ಮಾಡಿ ಒಂದು ಮರದ ಬುಡಕ್ಕೆ 2 ಲೀಟರ್ನಷ್ಟು ನಾವು ಕೊಡಬೇಕು. 4 ಕಡೆ ಏನಂತೀವಿ ಉತ್ತಮ ರೀತಿಯಲ್ಲಿ ಸ್ಪ್ರೆಡ್ ಆಗೋ ರೀತಿಯಲ್ಲಿ ನಾವು ಅದನ್ನು ಕೊಡಬೇಕು. ಇನ್ನೊಂದು ಹೆಟರಾಬ್ಡಿಟಿಸ್ ಇಂಡಿಕ, ಅದು ನಮಗೆ ಪೌಡರ್ ಫಾರ್ಮೇಷನಲ್ಲಿ ಸಿಗುತ್ತೆ. ಅದನ್ನು ನಾವು ಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆ ಮಿಶ್ರಣ ಮಾಡಿ ಕೊಡುವಂಥದ್ದು. ಇನ್ನೊಂದು ಮೇ ಜೂನ್ ಸಮಯದಲ್ಲಿ ನಾವು ಕೀಟನಾಶಕಗಳು ಇಮ್ಡಾಕ್ಲೋಪ್ರಿಡ್ ಕೀಟನಾಶಕ ಏನು ಬರುತ್ತೆ ಅದನ್ನು 0.5 ml ಅಂದರೆ ಚುಕ್ಕೆ 5 ml ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಬುಡಕ್ಕೆ ಹುಯ್ಯುವಂಥ ಕೆಲಸ ಮಾಡಬಹುದು. ಇಲ್ಲ ಅಂತ ಹೇಳಿದರೆ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದ ದಿನ ಅದನ್ನು ನಾವು ಇಡೀ ತೋಟಕ್ಕೆ ಸಿಂಪರಣೆ ಮಾಡುವಂತೆ ವ್ಯವಸ್ಥೆ ಮಾಡಬಹುದು. ಅದೇ ರೀತಿ ನಾವು ಎರಡು ಸಮಯದಲ್ಲಿ ಮಾಡಬೇಕಾಯಿತು, ಒಂದು ಮೇ ಜೂನ್ ಆಗುವ ಟೈಮಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ. ಇದೇ ರೀತಿ ನಾವು ಮೇಲೆ ತಿಳಿಸಿರುವಂಥ ಹತೋಟಿ ಕ್ರಮಗಳನ್ನ ಪಾಲಿಸುವಂಥದ್ದು, ಮತ್ತೆ ಅದರ ಜೊತೆ ಕೀಟನಾಶಕ ಇಮಿಡಾಕ್ಲೋಪಿಡ್ ಬದಲು ಕ್ಲೋರೋಪೈರಿಫಾಸ್ ಕೀಟನಾಶಕ 20 EC ಅನ್ನು 10 ml ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ತೊಯ್ಯುವಂತೆ ಮಾಡಬೇಕು. ಇದು ಒಂದು ಸಮಗ್ರ ಇದಾಯಿತು. ಇನ್ನು ಈ ಬೇಸಿಗೆ ಸಮಯದಲ್ಲಿ ಈ ಒಂದು ಪ್ರಸ್ತುತ ಟೈಮಲ್ಲಿ ಏನಂತ ಹೇಳಿದ್ರೆ ಬೇರೆ ಬೇರೆ ರಸ ಇರುವಂತಹ ಕೀಟಗಳು ನಮ್ಮ ಅಡಕೆಗೆ ಬಹಳಷ್ಟು ಬಾಧೆ ಕೊಡುತ್ತೆ. ಒಂದು ಸುಳಿ ತಿಗಣೆ ಆಗಿರ್ಬೋದು, ಇನ್ನೊಂದು ಪೆಂಟಟೋಮಿಟ್ ತಿಗಣೆ ಆಗಿರ್ಬೋದು. ಸುಳಿ ತಿಗಣೆ ಏನಂದ್ರೆ ಅದು ಹೆಸರಲ್ಲೇ ಇರುವ ಹಾಗೆ ಸುಳಿಯಿಂದ ರಸವನ್ನ ಹೀರ್ತವೆ. ಸುಳಿಯಿಂದ ರಸವನ್ನು ಹೀರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಕಪ್ಪು ಕಪ್ಪು ಚುಕ್ಕೆಗಳು ಕಾಣಿಸಿಕೊಂಡು ಕಾಲಕ್ರಮೇಣ ಆ ಸುಳಿಯ ಗರಿಗಳೇನು ಓಪನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಸುಟ್ಟಂತೆ ಲಕ್ಷಣಗಳು ಕಾಣಿಸುತ್ತೆ. ಇದು ಏನಂತ ಹೇಳಿದ್ರೆ ಸ್ವಲ್ಪ ಗಿಡ ರೋಗಗ್ರಸ್ತವಾದಾಗ ಕಾಣಿಸುತ್ತೆ ಸಡನ್ ಆಗಿ ನೋಡಿದಾಗ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಅದರ ದ್ಯುತಿ ಸಂಶ್ಲೇಷಣೆಗೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ಇದನ್ನ ನಾವು ಏನಂದ್ರೆ ಈ ಒಂದು ಬಾಧೆ ಕಾಣಿಸಿದಾಗ ನಾವು ಬೇವಿನ ಎಣ್ಣೆ ಏನು 10,000 PPM ಅಂತ ಏನು ಸಿಗುತ್ತೆ ಅದನ್ನ ನಾವು 2 ml ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ತಗೋಬೇಕು. ಅಥವಾ ನಾವು ಕ್ವಿನಾಲ್ಫಾಸ್ ಕೀಟನಾಶಕವನ್ನ 2 ml 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಕೂಡ ತಗಬಹುದು. ಅದರ ಜೊತೆಗೆ ನಾವು ಆವಾಗಲೇ ತಿಳಿಸಿರುವ ಕ್ಲೋರೋಪೈರಿಫಾಸ್ 10G ಅಂತ ಏನು ಕೀಟನಾಶಕ ಬರುತ್ತೆ ಅದನ್ನು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಚಿಕ್ಕ ಚಿಕ್ಕ ರಂಧ್ರ ಮಾಡಿ ಸುಳಿ ಭಾಗದಲ್ಲಿ ಇಡೋದ್ರಿಂದ ಈ ಕೀಟವನ್ನು ನಾವು ಆದಷ್ಟು ಹತೋಟಿ ಮಾಡಬಹುದು. ಇನ್ನೊಂದು ಆವಾಗಲೇ ತಿಳಿಸಿರುವ ಹಾಗೆ ಪೆಂಟಟೋಮಿಟ್ ತಿಗಣೆ, ಇವುಗಳೇನು ಮಾಡ್ತಾವೆ ಅಂತಂದರೆ ಕಾಯಿಗಳಲ್ಲಿರುವಂಥ ರಸವನ್ನು ಹೀರ್ತವೆ. ಕಾಯಿ ಚಿಕ್ಕದಾಗಿರುವಾಗ ಮತ್ತೆ ಬೆಳೀತಿರುವಂಥ ಹಂತದಲ್ಲಿ ಇರ್ತವೆ. ಇದರಿಂದ ಏನಾಗುತ್ತೆ, ಕಾಯಿಗಳು ಒಂಥರ ಸೀಕಲಾಗಿ ಅಂದರೆ ಒಂಥರ ಬೆಳವಣಿಗೆ ಕುಂಠಿತವಾಗಿ ಉದುರಿ ಬೀಳ್ತವೆ. ನಮಗೆ ಇದರ ಲಕ್ಷಣ ಇದು ಕಾಯಿಗಳ ಉದುರುವಿಕೆ ಬಹಳಷ್ಟು ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ. ಇದು ಪೆಂಟಟೋಮಿಡ್ ತಿಗಣೆಯಿಂದನೇ ಆಗಿದೆ ಅಂತ ತಿಳಿಲಿಕ್ಕೆ ಏನಂತೇಳಿ ನಾವು ಆ ಪುಷ್ಪ ಪತ್ರವನ್ನು ಏನು ಕಿತ್ತು ತೆಗೆದಾಗ ಅದರಲ್ಲಿ ಕಪ್ಪು ಬಣ್ಣದ ಒಂದು ಸೂಜಿ ಚುಚ್ಚಿದಂಥ ಲಕ್ಷಣ ಏನಾದರೂ ಕಾಣಿಸ್ತು ಅಂತ ಹೇಳಿದ್ರೆ ಈ ಕೀಟದಿಂದ ಆಗಿರುವಂತಹ ಹಾನಿಯಾಗಿರುತ್ತೆ. ಅದಕ್ಕೆ ನಾನು ಆವಾಗಲೇ ಏನು ಸುಳಿ ತಿಗಣೆಗೆ ಹತೋಟಿಗೆ ಏನು ಹತೋಟಿ ಮಾಡಲಿಕ್ಕೆ ಕ್ರಮಗಳನ್ನ ತಿಳಿಸಿದ್ದೇನೆ, ಅದನ್ನು ಕೂಡ ನಾವು ಬಳಸ್ಕೋಬಹುದು. ಬಹಳ ಸಂತೋಷ ಡಾಕ್ಟರ್ ಸಚಿನ್ ಅವರೇ. ತೆಂಗು ಮತ್ತು ಅಡಿಕೆ ಬೆಳೆಯಲ್ಲಿ ಬಾಧಿಸುವಂತಹ ಪ್ರಮುಖ ಕೀಟಗಳು, ಅವುಗಳ ಒಂದು ಬಾಧೆಯ ಲಕ್ಷಣಗಳು ಮತ್ತು ಇವುಗಳ ಸಮಗ್ರ ನಿರ್ವಹಣೆಯನ್ನ ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಸಾಕಷ್ಟು ವಿಚಾರವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಿಮಗೂ ಕೂಡ ನಮಸ್ಕಾರ. ಇದುವರೆಗೆ ಅಡಿಕೆ ಮತ್ತು ತೆಂಗು ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಚಿನ್ ಯುಎಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ